ಸೂಪರ್ ಕ್ವಾಲಿಟಿ ಇದ್ರು ಅದಕ್ಕೊಂದು ಹೆಸರಿಡೋದು ಆ ತರ ಮಾಡಿ ಇವ್ರು ದಲ್ಲಾಲರು ಮೈಂಡ್ ವಾಶ್ ಮಾಡ್ತಾರೆ. ಆ ರೈತ ಏನ್ ಮಾಡ್ತಾನ, ಕುಸಿದ್ ಹೋಗಿ ಆಯ್ತು ಬಿಡಪ್ಪ ನನ್ನ ಮಾರ್ಕೆಟ್ ನೋಡಿಲ್ಲ ಬಿಟ್ಟಿಲ್ಲ, ಮಾರ್ಕೆಟ್ ನು ಗೊತ್ತ ಆಗುದಿಲ್ಲ, ರೇಟ್ ಇವತ್ತಿನ ರೇಟ್ ಇವತ್ತು ಇರ್ತತೋ ನಾಳೆ ಬಿಡ್ತತೋ, ಇವತ್ ಒಂದೇ ರೇಟ್ ಅಂತ ಇರಂಗಿಲ್ಲ ಸರ್, ಸೇಮ್ ರೇಟ್ ಪರ್ ಡೇ ಎಲ್ಲ ಚೇಂಜ್ ಆಗೋತ್ ಹೋಗತಿ. ಅದಕ್ಕೆ ಇಲ್ಲೇ ಕೊಟ್ಬಿಡೋನಪ್ಪ ಅಂತಂದೇಳಿ ಬೊಂಬಲೇ ಕಡಿಮೆ ರೇಟ್ ಕೊಟ್ಬಿಡೋದು. ಇಲ್ಲಿ ಸಿಕ್ಕಾಪಟ್ಟಿ ಜಮೀನ್ ಹಿಡಿದವರು, ಬಿಲ್ಡಿಂಗ್ ಟು ಬಿಲ್ಡಿಂಗ್ ಹಿಡಿದವರು, ಸಿಕ್ಕಾಪಟ್ಟಿ ಸೈಟ್ ಹಿಡಿದವರು, ಒಟ್ಟು ದಲ್ಲಾಲರು ಏಜೆಂಟ್ಗಳನ್ನ ಚೆಕ್ ಮಾಡಿ ಸರ್ ನೋಡಿ, ಮತ್ತೆ ಹೈಯೆಸ್ಟ್ ಆಸ್ತಿವಂತ ಇದ್ದಾರೆ. ರೈತ ಇನ್ನಾದ್ರು ರೈತನಾಗೆ ಉಳ್ದಾನ ಸರ್, ಯಾಕಂದ್ರೆ ಬೆಳೆ ಬೆಳೆದಾನ ಸರ್, ಅವ್ನು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅವ್ಗೆ. ಇವತ್ತು ಹೆಂಗ್ ಕಸ್ಟಮರ್ ನೇರವಾಗಿ ಹೋಗಬೇಕಪ್ಪ ಅಂದ್ರೆ ಮೆಟೀರಿಯಲ್ ಇವತ್ತು ಫಾರ್ ಎಕ್ಸಾಂಪಲ್ ಈರುಳ್ಳಿದೆ ಹೇಳ್ತೀನಿ ಸರ್, ನನ್ನ ಹತ್ರ ರೈತ ಈರುಳ್ಳಿ ಬೆಳೆದ ಅದನ್ನ ಏನ್ ಮಾಡ್ತಾನೆ ಸರ್, ಒಬ್ಬವ ಯಾರು ತಗೊಂಡ್ ಹೋಗ್ತಾರಪ್ಪ ಅಂತಂದ್ರೆ ಇವ್ರು ದಲ್ಲಾಳರು ತಗೊಂಡ್ ಹೋಗ್ತಾರೆ, ಇಲ್ಲ ಮಾರ್ಕೆಟಿಗೆ ತಗೊಂಡ್ ಹೋಗ್ತಾರೆ. ಈ ಮಾರ್ಕೆಟಿಗೆ ತಗೊಂಡ್ ಹೋದ ನಂತರ ಕಂಪನಿಗಳು ಇದು ಏನೀಗ ಡೈರೆಕ್ಟ್ ಕಂಪನಿಗಳು ಬಂದಾರ ಸರ್, ಈಗ ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಆಗಿರ್ಲಿ, ನಿಂಜಾ ಕಾರ್ಡ್ದವ್ರಾಗಿರ್ಲಿ, ಜೊಮ್ಯಾಟೋದವರಾಗಿರ್ಲಿ, ಮತ್ತೆ ಕಟ್ಟ ಯಾರೋ ಉಡಾನ್ದವರಾಗಿರ್ಲಿ, ಹೀಗೆ ಹಲವಾರು ಕಂಪನಿಗಳು ಅದಾರ ಸರ್. ಇವರೆಲ್ಲರೂ ಏನು ಪ್ರೊಕ್ಯೂರ್ಮೆಂಟ್ಗೆ ಬಂದಿದ್ದಾರೆ ಸರ್, ಈಗ ಆಲ್ರೆಡಿ ಇವರೆಲ್ಲರೂ ನೇರವಾಗಿ ಫಾರ್ಮರ್ತೆ ಖರೀದಿ ಮಾಡ್ಕೊಂಡು ಕಸ್ಟಮರ್ ತಲುಪಿಸಿದ್ರೆ ಅದೊಂದು ನ್ಯಾಯೋದ ಬೆಲೆ ಬರ್ತೈತಿ. 10 ರೂಪಾಯಿ ಈರುಳ್ಳಿ ಇದ್ದು 12 ರೂಪಾಯಿ ನಾವು ರೈತನ ಹತ್ರ ನೇರವಾಗಿ ಖರೀದಿ ಮಾಡಬಹುದು ಸರ್. ಇವ್ರು ಹಂಗ್ ಮಾಡಂಗಿಲ್ಲ ಸರ್, ಮಾರ್ಕೆಟ್ಗೆ ಈರುಳ್ಳಿ ಬರತ್ತಲ್ಲ ಅಲ್ಲೇ ಮಾರ್ಕೆಟ್ಗೆ ಒಂದ್ ಸ್ವಲ್ಪ ಕಮಿಷನ್ ಕೊಟ್ಬಿಟ್ಟು ಮಾರ್ಕೆಟ್ ಅಲ್ಲೇ ಖರೀದಿ ಮಾಡಿದ್ರೆ ಆಯ್ತಂತೇಳಿ ಖರೀದಿ ಮಾಡಕತ್ತಿದ್ದಾರೆ ದೊಡ್ಡ ಕಂಪನಿಗಳು. ಅವ್ರು ಬಂದಾಗ ಏನ್ ಮಾಡ್ತಾರೆ ಗೊತ್ತೇನ್ ಸರ್, ಇವತ್ತು ನಮ್ದು ಈರುಳ್ಳಿ ಮಾರ್ಕೆಟ್ಗೆ ನಾವು ತಗೊಂಡ್ ಹೋದಾಗ ಅಲ್ಲಿ ನಮ್ ಮಾಲ್ ಎಷ್ಟು ಮಾರಾಗತ್ತ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಅವ್ರು ಬೇಡಿದ್ದೇ ರೇಟ್ ರೀ, ಟ್ರೇಡರ್ ಹೇಳಿದ್ದೇ ರೇಟು, ಅವ್ರು ಬೇಡಿದ್ದೇ ರೇಟು, ಎಷ್ಟಕ್ಕೆ ನಮ್ ಮಾಲ್ ಮಾರೈತಪ್ಪ ಅಂತೇಳಿ ಒಂದ್ ಗಂಟೆ ಆದ್ಮೇಲೆ ನಾವು ಕೇಳೋ ಪರಿಸ್ಥಿತಿ ಒಳಗಿದೆ ಸರ್. ಇನ್ನೂ ಆದ್ರೂ ನನ್ನ ಮಾಲಿಗೆ ನನಗೆ ರೊಕ್ಕನೇ ಇಲ್ಲ ಸರ್. ಇವತ್ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ಗುಟ್ಕ ತಂಬಾಕು ಸಿಗರೇಟ್ ಹೆಂಗ್ ರೇಟ್ ಫಿಕ್ಸ್ ಅದಾವಲ್ಲ ಹಂಗ ನನ್ನ ಮಾಲಿಗೆ ರೇಟೇ ಇಲ್ಲ, ಫಿಕ್ಸ್ ಇಲ್ಲೇ ಇಲ್ಲ ರೀ ಸರ್. ಫಿಕ್ಸ್ ಇರಕ್ ಆಗಲ್ಲ, ಯಾಕಪ್ಪ ಅಂತಂದ್ರೆ ಸಮತೋಲನ ಕಾಪಾಡಕ್ ಆಗಂಗಿಲ್ಲ ಸರ್. ಆಗ್ಲಿ ಬಿಡ್ಲಿ, ಈ ಮಾರ್ಕೆಟ್ ದಾಗ ರೈತನ ಮೆಟೀರಿಯಲ್ ಹೋದಾಗ ಕೇಳಬೇಕಾಗತ್ತ ಒಂದು ಒಬ್ಬ ಟ್ರೇಡರ್ ರೈತ ನಿಂದ 12 ರೂಪಾಯಿ ಈರುಳ್ಳಿ ಕೇಳಕತ್ತಾರಪ್ಪ ಕೊಡ್ಲೇ ಬೇಡ ಅಂತ ಕೇಳ್ಬೇಕು ಸರ್, ಸ್ವಾಭಾವಿಕ ಕೇಳ್ಬೇಕು, ಅದನ್ನ ಕೇಳಲ್ಲ ಸರ್. ಒಂದ್ ಗಂಟೆ ಆದ್ಮ್ಯಾಗ ನಿನ್ 12 ರೂಪಾಯಿ ನಿನ್ ಮಾರಿದೆ ನೋಡಿ ಈರುಳ್ಳಿ ಪರ್ ಕೆಜಿ ಅಂತ ಹೇಳ್ತಾರೆ ಸರ್. ಅವ್ರ ರೈತ ಬಹಳಷ್ಟು ನೋವು ಪಡ್ಕೋತಾನ ಸರ್. ಅಷ್ಟೇ ಅವ್ ಆಯ್ತಪ್ಪ, ಮತ್ತೆ ನಾವು ತಗೊಂಡ್ ಹೋಗಿರ್ತಕ್ಕಂತ ಮೆಟೀರಿಯಲ್ ಗೊತ್ತಿರಂಗಿಲ್ಲ, ಪಕ್ಕದ ಅಂಗಡಿ ಒಂದ್ 13-14 ರೂಪಾಯಿ ರೇಟ್ ಮಾರಿರ್ತಾನೆ ಸರ್. ಆದ್ರೆ ಇವನ್ ಅಂಗಡಿ 12 ರೂಪಾಯಿ ಮಾರಿರ್ತಾನ್ರಿ, ಅವಾಗ ರೇಟ್ ಪಾಪ ಅವ್ ಎಷ್ಟು ಹೋಗಿತ್ತು ಅನ್ನೋದು ಗೊತ್ತಾಗಿರೋದಿಲ್ಲ, ಬಿಟ್ಟೈತೆ ಗೊತ್ತ, ಇಷ್ಟು ದೂರಿಂದ ಬಂದೇನಪ್ಪ ವಾಪಸ್ ನನ್ನ ಮೆಟೀರಿಯಲ್ ತಗೊಂಡ್ ಹೋಗಕ್ ಆಗಂಗಿಲ್ಲ ಅಂತೇಳಿ ಕೊಟ್ಬಿಡ್ತಾನ ಸರ್. ಇದು ಒಂದು. ಸೆಕೆಂಡ್, ತೂಕಗಳಲ್ಲಿ ವ್ಯತ್ಯಾಸ ಸರ್. ನಮ್ಮಲ್ಲಿ ತೂಕ ಮಾಡ್ಕೊಂಡು ಹೋಗ್ಬಿಟ್ಟಿಗೆ ಬೇರೆ ಮಾರ್ಕೆಟ್ ತೂಕ ಒಂದು ಹೋಗ್ಬಿಟ್ಟಿಗೆ ಸರ್ 1 ಕ್ವಿಂಟಲ್ 2 ಕ್ವಿಂಟಲ್ ಪರ್ ಕಂಪಲ್ಸರಿ ಆಗಿ ಆಗ್ತಾವ ಸರ್. ಅವಾಗ ರೈತ 15 ಟನ್ 20 ಟನ್ ಮೆಟೀರಿಯಲ್ ಹೋದಾಗ 1 ಕ್ವಿಂಟಲ್ 2 ಕ್ವಿಂಟಲ್ ವಿಚಾರ ಮಾಡಂಗಿಲ್ಲ, ಅವಾಗ ಇದೇ ಅವಕಾಶ ಬಳಸ್ಕೋತಾರೆ ಸರ್. ಕೆಲವೊಂದಿಷ್ಟು ದಲ್ಲಾಲರು ಇದೇ ಅವಕಾಶ ಬಳಸ್ಕೊಂಡಾಗ 1 ಕ್ವಿಂಟಲ್ ನಿಂತರ ಫಾರ್ ಎಕ್ಸಾಂಪಲ್ 1700 ರೂಪಾಯಿ 1300 ರೂಪಾಯಿ ಒಂದ್ ಈರುಳ್ಳಿ ದರ ಆಯ್ತಪ್ಪ ಅಂದ್ರೆ 2600 ರೂಪಾಯಿ 2 ಕ್ವಿಂಟಲ್ ಕಾಯ್ತು ಸರ್, 2600 ರೂಪಾಯಿ ಅದು ಲೇಬರ್ ಚಾರ್ಜ್ ಹೋಗತ್ತೆ ನಮ್ದು. ಇದನ್ನೆಲ್ಲ ಅವ್ರು ಸದುಪಯೋಗ ಬಳಸೋತಾರೆ, ಇಂಥವೆಲ್ಲ ನಮ್ ಮುಂದೆ ಕಣ್ ಮುಂದೆ ಆಗ್ತಾ ಇರೋದು. ಇನ್ನೊಂದು ಹೆಂಗ್ ಬಳಸೋತಾರಪ್ಪ ಅಂತಂದ್ರೆ ಸರ್, ಈಗ ಮಾರ್ಕೆಟ್ ದೂರ ಐತಿ, ಚೆನ್ನಾಗಿರೋ ಮಾರ್ಕೆಟ್ ಅಂದ್ರೆ ನಮ್ಗೆ ಬೆಂಗಳೂರು ಸರ್, ಈಗ ಲೋಕಲ್ ಮಾರ್ಕೆಟ್ ಅಷ್ಟು ಇಲ್ಲಿ ಕಮಿಷನ್ ಏಜೆಂಟ್ ಅದಾರ ಅಂತೇಳಿ ಹೋಗಂಗಿಲ್ಲ, ಅಲ್ಲೆಲ್ಲ ಕಮಿಷನ್ ಏನಿಲ್ಲ ಸರ್ ನಮ್ದು. ಬೆಂಗಳೂರಿಗೆ ಹೋಗೋ ಟೈಮಲ್ಲಿ 500 ಕಿಲೋಮೀಟರ್ ಜರ್ನಿಯಾಗ ಗಾಡಿಗೆ ಒಂದು ಏನೋ ಒಂದು ತೊಂದರೆ ಆಗಿರ್ಲಿ, ಪಂಚರ್ ಆಗಿರ್ಲಿ, ಗಾಡಿಗೆ ಇಂಜನ್ ಏನೇ ಆಗಿರ್ಲಿ, ಸವಾಲ್ ಟೈಮಿಗೆ ಹೋಗಂಗಿಲ್ಲರಿ ಸರ್. ಅದು ಸವಾಲ್ ಟೈಮಿಗೆ ಹೋಗ್ಲಾರಾಗ 12 ಗಂಟೆಗೆ ಆಗಲಿ, 1 ಗಂಟೆಗೆ ಆಗಲಿ, 2 ಗಂಟೆಗೆ ರೀಚ್ ಆದ ಟೈಮ್ದಾಗ ಅವಾಗ ಇವರು ನಮ್ಮ ಗಾಡಿ ಹೋದ್ಮಾಗ ಮರುದಿವಸ ಮರೋನ ಇವತ್ತೇ ಮರೋನ ಅಂತ ಕೇಳ್ತಾರೆ ನಮ್ಮ ರೈತರಿಗೆ. ಅವಾಗ ನಮ್ಮ ರೈತ ಮರುದಿವಸ ಮಾರಂದ್ರೂ ಇವ್ರೇನ ಹೇಳ್ತಾರೆ, ಇವ್ರ ಆಸೆಗೋಸ್ಕರ 1 ರೂಪಾಯಿ ಅಥವಾ 2 ರೂಪಾಯಿ ಒಂದ್ ಕೆಜಿಗೆ 1 ರೂಪಾಯಿ ಉಳಿಸ್ಕೊಂಡ್ರೆ ಒಂದ್ 15 ಟನ್ಗೆ 15,000 ರೂಪಾಯಿ ಉಳಿತೈತೆ ಅನ್ನೋದು ಇವ್ರ ಥಿಂಕಿಂಗ್ ಇರತ್ತೆ ಸರ್. 14 ರೂಪಾಯಿ ಮಾರ್ಕೆಟ್ ಇಲ್ಲ, ನೀ ಜಲ್ದಿನ ಬರಬೇಕಾಗಿತ್ತು, ಬೆಳಗ್ಗೆ ನಾ 1400 ರೂಪಾಯಿ ಮಾರಿದ್ಯಾ, ಈಗ ನಿನ್ 1300 ರೂಪಾಯಿ ಕೇಳಕತ್ತಾರ, ನೀನ್ ಕೊಡ್ಲೇ ಬೇಡ ಈ ಕ್ವಶನ್ ಕೇಳ್ತಾರೆ ಸರ್. ಅಲ್ಲಿ ರೈತ ಏನ್ ಮಾಡ್ಬಿಡ್ತಾನೆ, ಆಯ್ತಪ್ಪ ನನ್ ಮೆಟೀರಿಯಲ್ ಕೊಟ್ಟರೆ ಸಾಕಾಗಿತ್ತು, ಮೊದಲು ನಾ ಊರಿಗೆ ಹೋಗ್ಬೇಕು, ಇರೋದ ನನ್ನ ಒಬ್ಬಂಟಿಗೆ ಬಾಳೆ, ಮತ್ತೆ ಊರ ಕೆಲಸ ಅದಾವ, ದನಗಳ ಕರುಗಳು ಮೇವುಗಳು ಹಾಕಬೇಕು, ನೀರು ಕುಡಿಸ್ಬೇಕಂತೇಳಿ ಇಂತ ಥಿಂಕಿಂಗ್ ದಾಗ ಬರ್ತಾನ್ರಿ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ನಿಜವಾದ ಸಂಗತಿ ಸರ್ ಇದು. ರೈತ ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂತಂದಾಗ ಅವ ಈರುಳ್ಳಿ ಒಂದ್ ರಾತ್ರಿ ಬೆಳತಾನ, ಹೋಗಿ ತನ್ನ ಈರುಳ್ಳಿ ಮಾರ್ಕೊಂಡು ರಾತ್ರಿ ಬಸ್ಸಿಗೆ ಹತ್ತಾನ, ಅದ್ ಬೆಂಗಳೂರದಾಗ ಮಜಾ ಮಾಡಂಗಿಲ್ಲ, ತಿರುಗಾಡಂಗಿಲ್ಲ, ಇಂಥದೊಂದು ಪ್ರದೇಶ ಸುತ್ತಾಡಂಗಿಲ್ಲ. ಅವ್ನ ಈರುಳ್ಳಿಗೋಸ್ಕರ 500 ಕಿಲೋಮೀಟರ್ ಬರ್ತಾನೆ, 500 ಕಿಲೋಮೀಟರ್ ಬರ್ತಾನೆ, ಯಾಕಪ್ಪ ಅಂದ್ರೆ ಮರುದಿವಸ ನನ್ನ ಕೆಲಸಗಳದಾವ ಅಂತೇಳಿ ಬರ್ತಾನ್ರಿ. ಅದಕ್ಕೋಸ್ಕರ ಇವ್ರು 12 ರೂಪಾಯಿ 13 ರೂಪಾಯಿ ಕಡಿಮೆ ರೇಟ್ ಮಾಡ್ಕೊಂಡ್ಬಿಟ್ಟು ಅವತ್ತಿಂದ ಅವತ್ತೇ 2 ಗಂಟೆ ಹೋಗಿ 3 ಗಂಟೆಲಿ ಅವತ್ತು ಸೇಲ್ ಮಾಡ್ಕೊಂಡು ತಾವೇ ಖರೀದಿ ಮಾಡಿ ತಮ್ಮ ಗೋಡೌನ್ದಾಗ ಇಟ್ಕೊಳ್ಳೋದು, ಮರುದಿವಸ ಸವಾಲಿಗೆ ಹಚ್ಕೊಳ್ಳೋದು ಇತ್ತಿಕ್ಕೆ ಅವ್ರಿಗೆ ಆಲ್ರೆಡಿ ಸರ್. ನೀವು ಫಾರ್ ಎಕ್ಸಾಂಪಲ್ ಒಬ್ಬ ಟ್ರೇಡರ್ ಎಷ್ಟೋ ವರ್ಷಗಳಿಂದ ಕೆಲಸ ಅಲ್ಲೇ ಟ್ರೇಡರ್ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನ್ ಎಷ್ಟೋ ಕಂಪನಿಗಳು ಅವ್ರಿಂದ ಇರ್ತಾವ್ರಿ, ಕನೆಕ್ಷನ್ ಇರ್ತಾವ್ರಿ, ನಾಳೆ ನಾ ಇದು ಬರ್ತೀನಿ ನೀ ನನಗೆ ರೇಟಿ ಕೊಡ್ಬೇಕಪ್ಪ ಅಂತ ರಾತ್ರಿ ಸಿಕ್ಕಾಪಡಿ ಮಾತಾಡ್ತಿರ್ತಾರೆ ಅವ್ರು. ಎಷ್ಟು ಗಾಡಿ ಬರ್ತಾವ ಅಂತ ರೈತ ಹೇಳ್ಬಿಟ್ಟಿರ್ತಾನ, ಅಣ್ಣ ನಿನಗೆ ಅಡ್ತೀನಿ ಇವತ್ತು ನಾನು ಈರುಳ್ಳಿ ತರ್ತಾ ಇದ್ದೀನಿ ಅಣ್ಣ, ನನಗೆ ಚೆನ್ನಾಗಿ ರೇಟ್ ಮಾಡೋ, ನಾವು ಎಕ್ಸಾಂಪಲ್ ಈರುಳ್ಳಿ ಕೊಡ್ತಾ ಇದ್ದೀನಿ, ಇದೆಲ್ಲ ಆಗ್ತಾರೋದು ಎಲ್ಲ ತರಕಾರಿಗಳು ವೆಜಿಟೇಬಲ್ಸ್ ಮೇಲೆ ಎಲ್ಲ ಫ್ರೂಟ್ಸ್ ಮೇಲೆ ಸರ್, ಇದೆಲ್ಲ ಎಕ್ಸಾಂಪಲ್ ಕೊಡ್ತಾರೆ ಈರುಳ್ಳಿ ಮೇಲೆ ರೀ. ರಾತ್ರಿ ಎಲ್ಲ ಇವರೆಲ್ಲ ಸೆಟಲ್ಮೆಂಟ್ ಆಗಿರ್ತಾವ್ರಿ, ಅಣ್ಣ ನನಗೆ ಇಷ್ಟು ಬೇಕು ಇಷ್ಟು ಕಡಿಮೆ ಆಯ್ತಾ ಬಂದ್ಬಿಡು,

ಮಾರುಕಟ್ಟೆ ಸಿಕ್ಕರು ಕೂಡ ಲಾಸ್ಟ್ ಕೊನೆಯದು ಬರೋದು ಅವನು ಅಮೌಂಟೇ ಕೊಡಂಗಿಲ್ಲ ಸರ್, ಪಟ್ಟಿ ಅಂತ ಬರತ್ತೆ ರೀ ಅಮೌಂಟ್, ಟೋಟಲ್ ರೊಕ್ಕ ಏನ್ ಬರತ್ತಲ್ರಿ ಅದ್ ಅಮೌಂಟ್ ರೈತರಿಗೆ ಒಮ್ಮೆ ಸಿಗಂಗಿಲ್ಲ, ದಲಾಲರು ಒಮ್ಮೆ ಟೈಮ್ದಾಗ ಅವರು ಪ್ರಾಫಿಟ್ದಾಗ ಇರಂಗಿಲ್ಲ, ಲಾಸ್ ಆಗಿರ್ತಾರ ರೀ ಅವ್ರು, ಲಾಸ್ ಆದ್ರತ್ತಂದ್ರೆ ಇವ್ರ ದಲಾಲ್ ರೊಕ್ಕ ಮುನ್ಗಿಸ್ಬಿಡೋದು, ಏಜೆಂಟ್ಗಳು ಬರ್ತಾರ ಬಂದ್ ಏನ್ ಮಾಡ್ಬಿಡ್ತಾರ ಈ ಸಲ ಲಾಸ್ ಆಗೈತಿ ನಿನ್ ರೊಕ್ಕ ಕೊಡಂಗಿಲ್ಲ ಅಂತಂದೇಳಿ ಬೇರೆ ಊರಿಗೆ ಪಲಾಯನ್ ಆಗೋದು, ಫೋನ್ ಸ್ವಿಚ್ ಆಗ್ಬಿಡೋದು, ಸುಮಾರು ನಮ್ಮ ಮತ್ತೆ ಒಂದ್ 70% ಈ ತರ ಆಗಿದಾವ್ರಿ. ಒಂದು ಇನ್ನೊಂದು ಇದೇ ಲಾಸ್ಟ್ ಇಯರ್ ಸರ್, ಕೆಲವೊಂದಿಟ್ಟು ಟ್ರೇಡಿಂಗ್ ಕಂಪನಿಗಳು ಅಂತೇಳಿ ಸುಳ್ಳು ಬೋರ್ಡ್ಗಳು ಹಾಕೊಂಡಿದ್ದಾರೆ, ಈಗಲಾದ್ರೂ ಹಾಕೊಂಡಾರ್ರಿ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾರ್ಕೆಟ್ಗೆ ಹೋದಾಗ ಡ್ರೈವರ್ಗಳು ಅಂತ ನಿಮ್ಮ ಮಾಲಕ್ ಯಾರಪ್ಪ, ಇದು ಈರುಳ್ಳಿ ಯಾರು ಕಳಿಸಿದ್ರು, ರೈತ ರೈತನ ನಂಬರ್ ಕೊಡು ಅಂತ ರೈತರ ನಂಬರ್ ಕಲೆಕ್ಟ್ ಮಾಡ್ಕೊಂಡು, ನಮ್ಮಂತ ಕಂಪನಿಗಳ ನಂಬರ್ ಕಲೆಕ್ಟ್ ಮಾಡ್ಕೊಂಡು, ದಲಾಲರದು ಏಜೆಂಟ್ಗಳ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಆ ಟ್ರೇಡರ್ದವರು ನಮಗೆ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ಸರ್ ನಿಮಗೆ ಸದ್ಯನೇ ಅಮೌಂಟ್ ಹಾಕ್ಬಿಡ್ತೀನಿ, ನಮ್ಗೊಂದು 20-30 ಟನ್ ಮೆಟೀರಿಯಲ್ ಕೊಟ್ಬಿಡಿ, ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿಬಿಡತ್ತೆ ನೋಡಿ ಸರ್ ಅಂತ ಹೇಳ್ತಾರೆ. ಒಂದು ಗಾಡಿ ಕೊಡ್ತಾರೆ, ಎರಡು ಗಾಡಿ ಕೊಡ್ತಾರೆ, ಸ್ಟಾರ್ಟಿಂಗ್ ಅವ್ರದ್ದು ಸ್ವಲ್ಪ ಬಾಂಧವ್ಯ ಬೆಳೆಸ್ಕೊಂಡು ಲಾಸ್ಟಿಗೆ ಕೈ ಎತ್ತಿ ಬಿಡ್ತಾರೆ ಸರ್. ಹಿಂಗಾಗಿರ್ತಕ್ಕಂತ ಉದಾಹರಣೆಗಳು ಬಹಳಷ್ಟು ಅದಾವ್ರಿ. ನಮಗ ಪಕ್ಕದ ಹಳ್ಳಿಯವರು ನಮ್ಮ ರಿಲೇಷನ್ದಾಗೆ ಒಂದೊಂದು ಕೋಟಿಗಟ್ಟಲೆ ಹಾಕೊಂಡು ಹೋದವ್ರದಾರ್ರಿ, ಕೋವಿಡ್ ಬಂತ ಅದಂತ ಹೇಳ್ತಾರೆ, ಏನೇನು ಸುಳ್ಳು ಸುಳ್ಳು ಸುಳ್ಳು ಹೇಳಿ ಅವ್ರು ಹಾಕೊಂಡು ಹೋದ್ರ ಅಂದ್ರೆ ಇವ್ರು ರೈತರು ಕೊಡಂಗಿಲ್ಲರಿ. ಅಲ್ಲಿ ರೈತ ಮ್ಯಾಗ ಹತ್ತಿ ಬರ್ಲಾರ್ಕೊಂದು ಇದು ಒಂದು ಮುಖ್ಯ ಕಾರಣ ಸರ್. ಯಾಕಂದ್ರೆ ಅವ್ರು ಬೆಳೆದಂತ ಬೆಳಿಗ್ ಅವ್ನ್ ದುಡ್ಡೇ ಬರ್ತಾ ಇಲ್ಲ ರೀ, ಅವ್ರ ರೊಕ್ಕ ಇಲ್ಲೇ ಚಲೋ ಮಾರ್ಕೆಟ್ ಬಂದತ್ತಪ್ಪ, ಇಲ್ಲೇ ಚಲೋ ರೇಟ್ ಕೊಟ್ಟಾರ ತಂದ್ರೂ ಕೂಡ ಅವ್ನ್ ಸರಿಯಾಗಿರತಕ್ಕಂತ ಅಮೌಂಟ್ ಬರಂಗಿಲ್ಲರಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಂತ ಕಂಪನಿಗಳು, ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಗಳು ನಂಬಬೇಕು. ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಅವ್ರು ನಮ್ಮ ಕಡೆಯಿಂದ ರೈತರು ಒಲಿವು ಇತ್ತಪ್ಪ ಅಂತಂದ್ರೆ ನಾವು ಕಂಪನಿಗಳಿಗೆ ಮೆಟೀರಿಯಲ್ ಕೊಡ್ತೇವ, ಜಿಮ್ಮೇದಾರಿ ನಮ್ದಿರ್ತೈತ್ರಿ, ರೈತ ನನಗೆ ಕೊಡ್ತಾನ ನಾ ಏನ್ ಕಂಪನಿ ಕೊಡ್ತೇನೆ. ಆ ಜಿಮ್ಮೇದಾರಿ ಅಂತ ಕೆಲಸ ಮಾಡಿದ್ರೆ ಇವತ್ತು ರೈತನು ಯಾವುದೇ ಅವನತಿ ಹೊಂದಂಗಿಲ್ಲ, ರೈತ ಅಭಿವೃದ್ಧಿ ಆಗಲು ಸಾಧ್ಯ, ರೈತರಿಗೆ ಬೆಲೆನೂ ನಿರ್ದಿಷ್ಟ ರೂಪದಲ್ಲಿ ಬಂದು ಅವ್ನ ಲಾಭನೂ ಪಡೆಯಲು ಸಾಧ್ಯ. ಇಲ್ಲದೆ ಹೋದ್ರಪ್ಪ ಅಂತಂದ್ರೆ ಇಂಥ ಕಂಪನಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲಪ್ಪ ಅಂತಂದ್ರೆ ರೈತರು ಮಾತ್ರ ಇನ್ನಾದ್ರೂ ಬೆಳೆಯಂಗಿಲ್ಲ. ಬಟ್ ರೈತ ಸರ್ ಇನ್ನಾದ್ರೂ ಹರಕ್ ಲಂಡಂಗಿನ ಹಾಕೋತಾನ, ಹರಕ್ ಟಾವೆಲ್ ಹಾಕೊಂಡು ಅಡ್ಡಾನ. ಎಷ್ಟೋ ದಶಕಗಳು ಕಳೆದು ಸರ್, ಯಾಕೆ ಆಗ್ತಾ ಇಲ್ಲ ಸರ್ ಇದು? ತಿನ್ನೂರು ಜನ ಸಂಖ್ಯೆ ಜಾಸ್ತಿನ ಆಗ್ತೈತೆ ಅಲ್ಲ, ರೈತನ ಹೊಲ ಏನಾರ ಜಾಸ್ತಿ ಆಗತ್ತ? ಒಂದ್ ಎಕರೆ ಇದ್ದ ಒಂದ್ ಎಕರೆ ಬೆಳಿಬೇಕ್ರಿ ಅವ, 10 ಟನ್ ಬೆಳೆದ 20 ಟನ್ ಏನಾರ ಬೆಳೆಯಕ್ ಸಾಧ್ಯ ಏನ್ ಸರ್? ಆಗಿಲ್ಲ. 10 ಟನ್ ಬೆಳೆದ 10 ಟನ್ ಬೆಳಿಬೇಕು, ಖರ್ಚು ಏನಾದ್ರೂ ಕಡಿಮೆ ಆಗತ್ತೆ ಸರ್? ಇವತ್ತು ಕೀಟನಾಶಕ ಗೊಬ್ಬರದ್ದು ಕಸದವ್ರ ಪಗಾರ ಲೇಬರ್ ಚಾರ್ಜ್ ಅಂತ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಆಗ್ತಾ ಇತ್ತು ಸರ್, ಎಲ್ಲ ಜಾಸ್ತಿ ಆಗತ್ತೆ. ಬಟ್ ರೇಟೇ ಜಾಸ್ತಿ ಆಗ್ತಾ ಇಲ್ಲ ಸರ್, ಅದೇ ರೇಟ್ ಅಲ್ಲಿ ಕೊಳಿತಾ ಇದ್ದಾನ್ರಿ. ರೇಟೇ ಒಂದೇ ತರ ನಿಂತ್ಕೊಂಡ್ ಪಾತಂದ್ರೆ ರೈತ ಹೆಂಗ್ ಸಾಧ್ಯ ರೀ ಸರ್ ಇವ ಮ್ಯಾಗ್ ಬರಾಕ? ಸಾಧ್ಯ ಸರ್. ಇನ್ನಾದ್ರೂ ರೈತ ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ರೇಟ್ ಬರುತನ, ಸರಿಯಾದಂತ ರೇಟ್ ಕೊಡುತನ, ಇಂಥ ದಲಾಲರು ತಗಲುಬಾಜಿ ಟ್ರೇಡರ್ಗಳು ಇಂಥವ್ರು ಇರುತ್ತಾನ ರೈತರು ಉದ್ದಾರ ಆಗಂಗಿಲ್ಲ ಸರ್. ತಾಪಾಗಿ ಹೇಳಕತ್ತೀನಿ ಸರ್, ಯಾಕಪ್ಪ ಅಂದ್ರೆ ನನಗೆ ಆಗಿರ್ತಕ್ಕಂತ ಅನುಭವಗಳು ಬಹಳ ಕೆಟ್ಟ ಮೋಸ ಮಾಡ್ಯಾರ ಸರ್ ಜನರಿಗೆ. ಅದು ಶಬ್ದ ಬಳಸಬಾರ್ದು ಸರ್, ಅಂತವ್ರ ಅದಾರ ಸರ್, ಅಂತವ್ರೆಲ್ಲ ದುಡ್ಡು ಇಟ್ಕೊಂಡು ಕೂತ್ ಬಿಡ್ತಾರೆ ಸರ್. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಫೋನ್ ಸ್ವಿಚ್ ಆಪಿಟ್ಕೊಂಡು ಕೂತ್ ಬಿಡ್ತಾರೆ. ಹಿಂಗಾದಾಗ ರೈತರಿಗೆ ರೊಕ್ಕನು ಬರಂಗಿಲ್ಲ, ಮಾರ್ಕೆಟ್ಗೆ ಹೋದ್ರೆ ಈ ಹನಿ ಬರ, ಡೈರೆಕ್ಟ್ ಟ್ರೇಡರ್ ಒಳಗೆ ಹೋದ್ರೆ ಆ ಹನಿ ಬರ, ದುಡ್ಡು ಬರಂಗಿಲ್ಲ. ಮಾರ್ಕೆಟ್ಗೆ ಹೋದ್ರೆ ತೂಕದಾಗ ವ್ಯತ್ಯಾಸ, ಮತ್ತೆ ಅವ್ನ ರೇಟ್ ಯಾವ್ದು ಮಾರ್ತಾನ ಅನ್ನೋದು ಅದು ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ಒಂದು ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ರು, ಕೃಷಿ ಕಾಯ್ದೆ ಅಂತೇಳಿ. ನಾ ಏನ್ ಹೇಳಿದ್ನಲ್ಲ ಸರ್, ಇದೆಲ್ಲ ಕೃಷಿ ಕಾಯ್ದೆನೆ ಸರ್. ಇದು ರೈತಗ ಒಂದು ರೇಟ್ ಫಿಕ್ಸ್ ಮಾಡ್ತಿದ್ರು ಸರ್. ಅದು ಕೃಷಿ ಕಾಯ್ದೆ ಮೇನ್ ಉದ್ದೇಶ ರೇಟ್ ಫಿಕ್ಸ್ ಮಾಡ್ತಿದ್ರು, ರೈತ ಬೆಳೆದಂತ ಬೆಳೆಗಳಿಗೆ ರೈತನೇ ರೇಟ್ ಫಿಕ್ಸ್ ಮಾಡಿಬಿಡೋದು. ಈಗ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಪಾರ್ಲಿ ಫ್ಯಾಕ್ಟರಿಯವರು ಹೆಂಗ್ ಅವ್ರ 5 ರೂಪಾಯಿ ಬಿಸ್ಕೆಟ್ ಹೆಂಗ್ ಫಿಕ್ಸ್ ಮಾಡ್ಯಾರಲ್ಲ, ರೈತ ಒಂದು ದ್ರಾಕ್ಷಿ ನಂದು 200 ರೂಪಾಯಿ ಕೆಜಿ, ಈರುಳ್ಳಿ 12 ರೂಪಾಯಿ ಕೆಜಿ, ನಂದು ರೇಟ್ ಇದೆ ಫಿಕ್ಸ್ ಮಾಡೋದು ಅವ್ರದೊಂದು ಕೃಷಿ ಕಾಯ್ದೆ ಉದ್ದೇಶ, ಮುಖ್ಯ ಉದ್ದೇಶ ಆಗಿತ್ತು ಸರ್. ಕೆಲಸ ಮಾಡೋರು ಇನ್ನೂ ಜಾಸ್ತಿ ಆಗ್ಯಾರ ಸರ್, ಎಲ್ಲರೂ ಒಕ್ಕಲ್ತನಕ್ ಬರಾಕತ್ತಾರ. ಈಗ ಒಕ್ಕಲ್ತನಕ್ ಎಂತ ಸಾಫ್ಟ್ವೇರ್ ಇಂಜಿನಿಯರ್ ಒಕ್ಕಲ್ತನ ಮಾರತಾರೆ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಬಟ್ ಇವ್ರು ಉಳಿದವ್ರು ಇಲ್ಲೇ ಉಳಿದಾರ್ರಿ. ಹಳ್ಳಿ ಜನ ನಂಬ ಬಿಡ್ತಾರ್ರಿ ಪಾಪ, ಹಳ್ಳಿ ಜನ ಬಹಳ ಮುಗ್ದ್ರಿ. ನೀವೇನಾದ್ರೂ ಸಿಟಿ ಜನ ಬಂದು ಒಂದ್ ಸ್ವಲ್ಪ ನೈಸ್ ಮಾಡಿಬಿಟ್ಟಿ ಕೊರಿ, ಅಂತ ಮುಗ್ದು ರೈತರಿಗೆ ಮೋಸ ಮಾಡಕ್ ಹೆಂಗ್ ಮನಸ್ಸು ಬರತೈತಿ ಗೊತ್ತಾಗ್ತಾ ಇಲ್ಲ. ಇಂಥ ದಲಾಲರು ಏಜೆಂಟ್ರನ್ನ ಎಲ್ಲರನ್ನ ತೆಗೆದು ನೇರವಾಗಿ ಕಂಪನಿಗಳು ಬಂದು ನಮ್ಮಂತ ರೈತ ಉತ್ಪಾದಕ ಕಂಪನಿಗಳ ಜೊತೆ ಟೈಪ್ ಮಾಡಿಕೊಂಡು ರೈತನು ಅಭಿವೃದ್ಧಿ ಆಗಲು ಸಾಧ್ಯ, ಮತ್ತೆ ಸರ್ ನಮ್ಮಂತ ಕಂಪನಿಗಳು ಅಭಿವೃದ್ಧಿ ಆಗಲು ಸಾಧ್ಯ, ಹಾಗೆ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಉದಾಹರಣೆ ಆಗುತ್ತೆ ಸರ್. ಇದು ಈಗ ಜಗದೀಶ್ ಅವರ ತಾವು ಹೇಳೋದು ಕರೆಕ್ಟ್. ಈಗ ಏನು ಕಂಪನಿಗಳದಾವ, ಮಲ್ಟಿನ್ಯಾಷನಲ್ ಕಂಪನಿಗಳು, ಅವು ರೈತರ ಉತ್ಪನ್ನಗಳನ್ನು ಖರೀದಿ ಮಾಡೋದಕ್ಕೆ ತಮ್ಮ ಕಡೆ ಬಂದು ಒಂದು ಒಳಂಬಡಿಕೆ ಮಾಡಿಕೊಂಡು ನಿಮ್ಮ ಮೂಲಕವಾಗಿ ಅವರು ಖರೀದಿ ಮಾಡಿದ್ರೆ ಬಹಳ ಒಳ್ಳೇದು. ಬಟ್ ಇದು ಆಗೋದಕ್ಕೆ ಸಾಧ್ಯದನಾ ಅಥವಾ ಇದು ಈಗ ಆಗ್ತಾ ಇದೆ? ಆಲ್ರೆಡಿ ಆಗ್ತಾ ಇದೆ ಸರ್. ಈಗ ಕೆಲವೊಂದಿಷ್ಟು ಕಂಪನಿಗಳು ಮಾತ್ರ ಮುಂದ್ಗಡೆ ಬಂದು ಮಾಡ್ತಾ ಇದಾವೆ ಸರ್, ಅದಕ್ಕೆ ನಾವೇನ ಹೆಡ್ಸ ಪ್ರಯತ್ನ ಸರ್. ಇನ್ನೊಂದು ಕೆಲವೊಂದಿಷ್ಟು ಕಂಪನಿಗಳು ಯಾಕೆ ಅಲ್ಲೇ ಕುತ್ಕೊಂಡವ ಅಂದ್ರೆ ಅವ್ರಿಗೆ ಸರಿಯಾಗಿ ಲೇಬರ್ಸ್ಗಳು ಸಿಗ್ತಾ ಇಲ್ಲ. ಅದರಲ್ಲಿ ಬಿಎಸ್ಸಿ ಅಗ್ರಿ, ಎಂಎಸ್ಸಿ ಅಗ್ರಿ, ಹಾರ್ಟಿಕಲ್ಚರ್, ಬಿಎಸ್ಸಿ ಹಾರ್ಟಿಕ, ಅವ್ರಿಗೆಲ್ಲರೂ ಬರೀ ಕ್ಲಾಸ್ನಾಗ ಕೂತು ಓದಿದ್ದೇ ಗೊತ್ತರಿ, ಫೀಲ್ಡ್ ವರ್ಕ್ನಾಗ ಮಾಡಿದ್ದು ಗೊತ್ತಾಗ್ತಾ ಇಲ್ಲ ರೀ. ಅಂತವ್ರು ಅವ್ರಿಗೆ ಸಿಗ್ತಾ ಇಲ್ಲ ಸರ್ ಪಾಪ. ಅಂತವ್ರು ಅವ್ರು ಏನಾದ್ರು ಫೀಲ್ಡ್ ವರ್ಕ್ ಮಾಡಿದ್ರು ಸಿಕ್ಕ ಅಂತ ಕೊರಿ ಸರ್, ಇವೆಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಫೀಲ್ಡಿಗೆ ಬರ್ತಾರೆ. ಅವರೆಲ್ಲರೂ ಇದು ಒಂದೇ ಉದ್ದೇಶ ಸರ್, ರೈತನ ಏನಾದ್ರೂ ನಾವು ಬೆಳೆಸಬೇಕು ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿ ಬಿಎಸ್ಸಿ ಅಗ್ರಿ ಆಗಲಿ, ಎಂಎಸ್ಸಿ ಅಗ್ರಿ ಆಗಲಿ, ಯಾವುದೇ ಒಬ್ಬ ವ್ಯಾಪಾರಸ್ಥ ಮುಗಿಸ್ ಬಂದ್ಬಿಡೋದು. ರೈತನ ಸಂಬಂಧ ಏನಾರ ಕೆಲಸ ಮಾಡೋರು ಸರ. ಈಗ ಇನ್ನೊಂದು ಸರ, ಸಣ್ಣ ಇಲ್ಲಿ ಲೋಕಲ್ ಮಾರ್ಕೆಟ್ಗಳು, ನಾವು ಸಿಟಿ ಮಾರ್ಕೆಟ್ಗಳು ಹೇಳಿದೇವೆ ಸರ್, ತಾಲೂಕಾ ಮಟ್ಟದಲ್ಲಿ ಇರತಕ್ಕಂಥ ಮಾರ್ಕೆಟ್ಗಳು ಹೇಳ್ತೀನಿ ಸರ್, ನೀವು ನಗ್ತೀರಿ ಸರ್. ಅದು ಎಲ್ಲರೂ ಪಾಪ, ಕೆಲವೊಂದಿಷ್ಟು ರೈತ ಸಂಘಟನೆಗಳು ಅದಾವ್ರಿ, ಇದಕ್ಕೊಂದು ಏನಾದರೂ ಒಂದು ಭದ್ರ ಬುನಾದಿ ಹಾಕ್ಲೇಬೇಕಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಸರ್. ಆದ್ರೆ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ ಸರ್, ಅದು ತಾಲೂಕಾ ಮಟ್ಟದಲ್ಲಿ ಇರತಕ್ಕಂಥ ಮಾರ್ಕೆಟ್ಗಳು ಹೆಂಗಪ್ಪ ಅಂತಂದ್ರೆ ಭಾಳ ಬೆಳೆಯಕ್ಕಾಗಂಗಿಲ್ಲ, ಟನ್ ಗಟ್ಟಲೆ ಬೆಳೆಯಕ್ಕಾಗಂಗಿಲ್ಲ. ಒಂದು 50 ಪ್ಯಾಕೆಟೋ, ಒಂದು 50 ಚೀಲೋ, ಒಂದು 50 ಪುಟ್ಟೋ, 60 ಪುಟ್ಟೋ ತಂದಾಗ್ರಿ, ಅದನ್ನ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ತಂದಿಡುದ್ರಿ, 100ಕ್ಕೆ 3 ರೂಪಾಯಿದಂಗೆ ಕಮಿಷನ್ ತಗೊಳ್ದು, 100 ರೂಪಾಯಿಗೆ 3 ರೂಪಾಯಿದಂಗೆ ಕಮಿಷನ್ ತಗೊಳ್ದು, ಅವ್ರದೊಂದು ಕೈಯಾಗ ಒಂದು ಪುಟ್ಟಿ ಇರ್ತೈತ್ರಿ, ಆ ಪುಟ್ಟಿಲಿ ತುಂಬಿಕೊಂಡು ಅವ್ರ ಚೀಲದಾಗ ಹಾಕೊಳ್ಳೋದ್ರಿ. ಅದನ್ನ ಯಾರು ಏಜೆಂಟ್ರ ಚೀಲದಾಗ, ಚೀಲದಾಗ ಅದು ಫ್ರೀ ಅಂತ್ರಿ, ಅದೇನು ಗೊತ್ತಿಲ್ಲ, ಅದು ಫ್ರೀ ಅಂತ ಸರ್. ಅದು ಮಾರ್ಕೆಟ್ ಮಾಡಕತ್ತಾರ ನಮ್ಮ ಮಾಲಿಗೆ, ಅದೊಂದು ಅವ್ರ ದೇನಿಕ ಹೋಗಿ ಕೊಟ್ಟಂಗ ಅಂತ್ರಿ, ಮತ್ತ 100 ರೂಪಾಯಿಗೆ 3 ರೂಪಾಯಿದಂಗೆ ಕಮಿಷನ್ ತಗೋತಾರ್ರಿ. ಲಾಸ್ಟ್ ಲೆಕ್ಕದಾಗ ವೇರಿಯೇಷನ್ ಮಟೀರಿಯಲ್ ನಮ್ದೇ ತಗೋತಾರ್ರಿ. ಮತ್ತೊಂದು ಸಂತಿಗಳು ಹೋದಾಗ್ರಿ, ನಮ್ ಮಟೀರಿಯಲ್ ಅವ್ರ ಸಂತೆ ಮಾರ್ಕೋತ ಕೂತಿರ್ತಾರ್ರಿ. ಯಾರು ಇವರೇ ಇದೆ ಏಜೆಂಟ್ರು, ಅವ್ರಿಗೆಲ್ಲ ಮಟೀರಿಯಲ್ ಸಿಕ್ಬಿಟ್ಟಿರ್ತೈತ್ರಿ. A to Z ಕಾಯಿಪಲ್ಲಿ ಸಿಕ್ಕಿರ್ತೈತ್ರಿ, A to Z ಹಣ್ಣುಗಳು ಸಿಕ್ಕಿರ್ತಾವ. ಮಾರ್ಕೆಟ್ ಬಂದಿರೋದು ತೆಗೆದ್ರು, ಫ್ರೀಯಾಗಿ ಕೈ ಬುಟ್ಟಿಲೇ ತಗೊಳ್ದು, ಕೈಲೇ ತಗೊಳ್ದು, ಒಬ್ಬೊಬ್ರು ಒಂದ್ ಪುಟ್ಟಿ ತಗೊಂಡ್ರೆ 10 ಪುಟ್ಟಿ ಅವರೇ ಆಗಿರ್ತಾವ್ರಿ. ರೈತ ಬೆಳೆದಕ್ಕಿಂತ 1-2 ಪುಟ್ಟಿ ತಗೊಂಡ್ರೆ 10 ಪುಟ್ಟಿ ಇವರು ಆಗಿರ್ತಾವ್ರಿ. ಬೆಳ್ಕೊಂಡ್ಬಿಟ್ಟಿರ್ತಾರ್ರಿ ಹಂಗ, 100 ರೂಪಾಯಿಗೆ 3 ರೂಪಾಯಿದಂಗ ಕಮಿಷನ್ ತಗೊಳ್ಳೋದು. ಇಂಥ ಎಲ್ಲ ಶೋಷಣೆ ಆಗುತ್ತೆ, ಇನ್ನೂ ಆದ್ರೂ ಆಗತ್ತಾರ ಸರ್. ಇದನ್ನ ಯಾರು ಇನ್ನೂ ಆದ್ರೂ ಅದಕ್ಕೆ ಇರೋದು ಗಮನ ಇರಿಸಿಲ್ಲ ಸರ್. ಲೋಕಲ್ ಮಾರ್ಕೆಟ್ಗಳಲ್ಲಿ ಗಮನ ಇರಿಸಿಲ್ಲ ಸರ್. ಇಷ್ಟ್ಯಾ ಕಮಿಷನ್ ತಗೊಳಕತ್ತಿಪ್ಪ ಅಂದ್ರೆ ಇಲ್ಲ, 100 ರೂಪಾಯಿಗೆ 3 ರೂಪಾಯಿ ಆಯ್ತಾನೋ 5 ರೂಪಾಯಿ ಸರ್. ಸರ್ ಎಲ್ಲ ಕೂಡ ಒಂದ್ ಫಾರ್ ಎಕ್ಸಾಂಪಲ್ 10 ಪುಟ್ಟಿ ರೈತಿಗೆ 1,000 ರೂಪಾಯಿ ಬತ್ತಪ್ಪ ಅಂದ್ರ ಕಮಿಷನ್ ಎಷ್ಟ್ ಆಯ್ತು ಸರ್ ಇವ್ರದು? ಕಮಿಷನ್ 100-200 ರೂಪಾಯಿ ಇರ್ತೈತ್ರಿ. ಅವ್ನ್ ತರಾಕ ಅದನ್ನ ಕಿತ್ತಾಕ ಅವ್ನ್ ಲಾಭ ಆಗೋದೇ 200-300 ರೂಪಾಯಿ ಕಮಿಷನ್. ಮತ್ತೆ ಅವ್ನು ತಗೊಳ್ ಬಿಟ್ಟಪ್ಪ ಅಂದ್ರೆ ಅಲ್ಲೊಂದು 100-200 ರೂಪಾಯಿ ಬಂದ್ರೆ ಅದೊಂದು ಸ್ವಲ್ಪ ಪ್ರಾಫಿಟ್ ಏನಾದ್ರೂ ಉಳಿತೈತಿ ಸರ್. ಇದು ಏನು ಮಾಡಕ ಬರಂಗಿಲ್ಲಪ್ಪ, ಇದು ನಮ್ಮ ಅನಿವಾರ್ಯ ಅಂತಂದೇಳಿ ಇವತ್ತು ರೈತರು ಏನೈತಿ ಸುಮ್ಮ ಕಣ್ಣು ಮುಚ್ಚಿ ಅಲ್ಲಿ ಹಾಕಿ ಎಷ್ಟು ತಂದಿರ್ತಾರಲ್ಲ ಅಷ್ಟ್ ಹಾಕಿ ಎಷ್ಟು ಅವ್ನ ಪಟ್ಟಿ ಬಂದಿರ್ತಲ್ಲ ಅದನ್ನ ತಗೊಂಡ್ ಹೋಗೋ ಪರಿಸ್ಥಿತಿ ಇನ್ನೂ ಆದ್ರೂ ಇದು ತಾಲೂಕಾ ಮಟ್ಟದಲ್ಲಿ ಆಗಿರ್ತಕ್ಕಂತ ಮಾರ್ಕೆಟ್ಗಳಲ್ಲಿ ಇನ್ನೂ ಆದ್ರೂ ನಡೆಯಕತ್ತ ಸರ್. ಜಗದೀಶ್ ಅವರು, ಈಗ ನಿಮ್ಮ ಕಂಪನಿ ಒಳಗೆ ಎಷ್ಟು ಜನ ರೈತರು ಮೆಂಬರ್ಸ್ ಅದಾರ ಸರ್? ನಮ್ಮ ಕಂಪನಿಯಲ್ಲಿ 22 ಹಳ್ಳಿಗಳಿಂದ 1,000 ಜನ ರೈತರಿದ್ದಾರೆ ಸರ್. 1,000 ಜನ ರೈತರಿಗೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಈಗ 3 ವರ್ಷದಿಂದ ಸತತವಾಗಿ ರೈತರಿಗೆ ಅನುಕೂಲವಾಗುವಷ್ಟು ನಾವು ಕೆಲಸಗಳು ಮಾಡ್ತಾ ಬಂದೇವ್ ಸರ್. ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ರೈತರ ಸಭೆ ಸೇರಿಸೋದು. ರೈತರಿಗೆ ಈಗ ಅವ್ರಿಗೇನಾದ್ರೂ ಟ್ರೈನಿಂಗ್ ಬೇಕಪ್ಪ ಅಂತಂದ್ರೆ ನಮ್ ಬಂದ್ ಹೇಳ್ತಿದ್ರು, ಟ್ರೈನಿಂಗ್ ಕಂಡಕ್ಟ್ ಮಾಡ್ತಿದ್ದೇವೆ ಸರ್. ಮಾರ್ಕೆಟರ್ನ ಕರೆಸ್ತಿದ್ದೇವ್ರಿ, ಮತ್ತೆ ತಂತ್ರಜ್ಞಾನದವ್ರನ್ನ ಕರೆಸಿದ್ದೇವೆ. ಈರುಳ್ಳಿ ಹೆಂಗ್ ಇನ್ನೂ ಜಾಸ್ತಿ ಇಳುವರಿ ನಾವು ಬರ್ಬೇಕಪ್ಪ ಅಂತಂದ್ರೆ ಅವ್ರನ್ನ ಕರೆಯೋದಾಗ್ಲಿ, ಬಾಳೆ ಬಗ್ಗೆ, ದ್ರಾಕ್ಷಿ ಬಗ್ಗೆ, ಮತ್ತೆ ಕುರಿ ಸಾಕಾಣಿಕೆ ಮತ್ತೆ ಆಡು ಸಾಕಾಣಿಕೆ ಬಗ್ಗೆ ಹಿಂಗ ನಮ್ಮ ಎಪಿಒ ಮುಖಾಂತರ ತರಬೇತಿ ಶಿಬಿರಗಳು ಹಮ್ಮಿಕೊಂಡು ಅವ್ರಿಗೆಲ್ಲ ತರಬೇತಿ ಕೊಡಿಸೋದು ಮಾಡಿದೇವ್ರಿ ಸರ್. ಮತ್ತೆ ಕೆಲವೊಂದು ಕೊರೋನಾ ಟೈಮಲ್ಲಿ ರೈತ ಬೆಳೆದಂತ ಬೆಳೆಗಳನ್ನ ನಾವೆಲ್ಲ ಮಾರ್ಕೆಟ್ ಮಾಡಿದೇವ್ ಸರ್. ಸಿಕ್ಕಾಪಟ್ಟಿ ಬಹಳ ಒಳ್ಳೆ ಕೆಲಸ ಮಾಡಿದೇವ್ ಸರ್. ಆ ಟೈಮಲ್ಲಿ ಕೆಡತಕ್ಕಂಥ ಮಾಲ್ ಮಟೀರಿಯಲ್ಗಳನ್ನ ನಾವೆಲ್ಲ ಖರೀದಿ ಮಾಡಿಕೊಂಡು ತಮ್ ತಮ್ಮ ಅರೇಂಜ್ ಮಾಡಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಅವಾಗ ಗೌರ್ಮೆಂಟ್ ಹೇಳ್ಬಿಟ್ಟಿತ್ತು ಹಳ್ಳಿ ಕಾಯಿಪಲ್ಲೆ ಮಾರ್ಕೆಟ್ ಮಾಡಬಹುದಪ್ಪ ಅಂತಂದೇಳಿ. ಅವಾಗ ಏನೈತಿ, ಒಂದು ರೈತ ಹಂತಕ್ಕೆ ಬಂದ ಅವಾಗ ಲಾಸ್ ಏನೂ ಆಗ್ಲಿಲ್ಲ ಸರ್. ಅವಾಗ ಕೆಲವೊಂದಿಷ್ಟು ದಲ್ಲಾಳರು ಏನ್ ಮಾಡಿದ್ರು, ಎಕ್ಸಾಂಪಲ್ ಕಲ್ಲಂಗಡಿ ಹಾಳು ಆಗುವಂತ ಹಣ್ಣು, ಆ ಕಲ್ಲಂಗಡಿದು 2-3 ರೂಪಾಯಿ ಪರ್ ಕೆಜಿ ತಗೊಳಕತ್ತಿದ್ರು ಸರ್. ಅವಾಗ ನಮ್ಮ ರೈತ ಉತ್ಪಾದಕರ ಕಂಪನಿ ಎಂಟ್ರಿ ಆಗಿ 5 ರೂಪಾಯಿ ಖರೀದಿ ಮಾಡಿದ್ದೇವೆ ಸರ್. 5 ರೂಪಾಯಿ ನಮಗೆ ಮಾರ್ಕೆಟ್ ಇಲ್ಲ ಸರ್, 2 ರೂಪಾಯಿ ಲಾಸ್ ಆದ್ರೆ ಆಗುನು ಆಗಲಿ ಅಂತಂದೇಳಿ ಒಂದು 10-20 ಎಕರೆಯಲ್ಲಿ ಖರೀದಿ ಮಾಡ್ಕೊಂಡೇವ್ರಿ. ಖರೀದಿ ಮಾಡಿ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, 10-20 ಟಂ ಟಂ ಕಳಿಸಿ ಗಲ್ಲಿ ಗಲ್ಲಿ ಕಳಿಸಿ ಬಿಜಾಪುರ ಡಿಸ್ಟ್ರಿಕ್ಟಾಗ ಒಂದು 70-80 ಹಳ್ಳಿಗಳಿಗೆ ಕಲ್ಲಂಗಡಿ ಸಪ್ಲೈ ಮಾಡಿ ಅದನ್ನೆಲ್ಲ ಖಾಲಿ ಮಾಡಿದವ್ರು. ಪರ್ ಡೇ 1-2-3 ಎಕರೆ 4 ಎಕರೆ ಮಾಡಂತಲೇ ಒಂದು ಕಂಟ್ರೋಲ್ ಬರ್ತರು. ಅವಾಗ ನಾವು 5 ರೂಪಾಯಿ ಮಾಡಕತ್ತೀವಪ್ಪ ಅಂತಂದೇಳಿ ಇಂಥ ದಲ್ಲಾಳರು ಏಜೆಂಟ್ರು ಬಂದು 6-7 ರೂಪಾಯಿಗೆ ಒಂದು ಕೆಜಿ ಮಾಡಕತ್ತರು ಸರ್. 6-7 ರೂಪಾಯಿ ಕೆಜಿ ಮಾಡಕ್ಕೆ ನಾವು ಸುಮ್ಮ ಕೂತ್ಬಿಟ್ಟಿವ್ರಿ ನ್ಯೂಟ್ರಲ್ ಆಗಿ. ಯಾಕಂದ್ರೆ ಅವ್ರು ರೇಟ್ ಜಾಸ್ತಿ ಕೊಟ್ಬಿಟ್ರಲ್ಲ ರೈತರಿಗೆ. ರೈತ ಉತ್ಪಾದಕರ ಕಂಪನಿಗಳು ನಾವು ಮುಂದೆ ಬರಲಿಲ್ಲಪ್ಪ ಅಂದ್ರೆ ಇವತ್ತು ರೈತರನ್ನ ಹುಚ್ಚಿಗೆ ಸಹಾಯ ಹೊಡೆದ್ಬಿಡ್ತಿದ್ರು ಅವ್ರು. ಇದೇ ಚಾನ್ಸ್ ಅಂತ ಹೇಳಿ ಅಡ್ಡಿಲ್ಲ. ಈಗ ನಿಮ್ಮಲ್ಲಿ ಯಾವ್ಯಾವ ಉತ್ಪನ್ನಗಳು ಬರ್ತಾವ ಸರ್? ನಮ್ಮಲ್ಲಿ ಮುಖ್ಯವಾಗಿ ಈರುಳ್ಳಿ ಒಂದು ಸರ್, ಇನ್ನೊಂದು ಬಾಳೆ ಸರ್, ಇನ್ನೊಂದು ದ್ರಾಕ್ಷಿ, ಮತ್ತೆ ಗೋಧಿ. ಕಬ್ಬು ಮಾತ್ರ 50-60% ಕಬ್ಬು ಇದೆ ಸರ್. ಅವ್ರ ಫ್ಯಾಕ್ಟ್ರಿ ಇದಾವೆ, ಅವು ಹೋಗ್ತಾವೆ ಸರ್, ಅದನ್ನ ಪ್ರಾಬ್ಲಮ್ ಇಲ್ಲ. ನಮ್ಮ ತೋಟಗಾರಿಕೆ ಬೆಳೆ ಮೆಕ್ಕೆಜೋಳ ಒಂದು ಬೆಳೆ ಬೆಳಿತೇವೆ ಸರ್, ಮತ್ತೆ ಗೋಧಿ ಒಂದು ಬೆಳಿತೇವೆ ಸರ್, ಮತ್ತೆ ಶೇಂಗಾ ಒಂದು ಬೆಳಿತೇವೆ ಸರ್. ತೋಟಗಾರಿಕೆ ಬೆಳೆ ಅಂದ್ರೆ ಸರ್, ನಮ್ಮ ರೈತರು ಪ್ರತಿಯೊಂದು ಬೆಳೆ ಬೆಳಿತಾನ, ಪ್ರತಿಯೊಂದು ಸೂಪರ್ ಕ್ವಾಲಿಟಿನೂ ಬೆಳಿತಾನ, ಹಂಗೆ ಮತ್ತದು ಕ್ವಾಂಟಿಟಿನು ಹಂಗೆ ಬೆಳಿತಾನೆ ಸರ್. ಬಟ್ ಅವನು ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟ್ ಸರ್, ಇದೇ ಅವ್ನು ಲಾಸ್ ಆಗ್ತಾ ಇರೋದು ಮಾರ್ಕೆಟ್ ಸರ್. ಜಗದೀಶ್ವರ, ಇಲ್ಲಿ ಒಂದು ಏನು ವಿಚಾರ ಬರ್ತದೆ ಅಂತಂದ್ರೆ, ಈಗೇನು ನಿಮ್ದು ಕಂಪನಿ ಅದ, ಬೇರೆ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ರೈತರ ಮಾಲನ್ನ ನೇರವಾಗಿ ಅವರಿಗೆ ಮಾರಾಟ ಮಾಡುವಂತಹದ್ದು, ಇಂಥದ್ದೊಂದು ಬಾಂಧವ್ಯ ನೀವು ಬೆಳೆಸ್ಕೋಬಹುದು ಒಂದು. ಅದ್ರ ಜೊತೆಗೆ ರೈತರ ಉತ್ಪನ್ನಗಳೇನದಾವ ಅವುಗಳನ್ನ ನೀವು ಸಂಸ್ಕರಣೆ ಮಾಡಿ ಬ್ರ್ಯಾಂಡ್ ಮಾಡಿ ಅದನ್ನೇ ನಿಮ್ಮ ಒಂದು ಕಂಪನಿ ಮೂಲಕ ಇದು ನಮ್ಮ ಕಂಪನಿದು ಪ್ರಾಡಕ್ಟ್ ಇದೆ ಅಂತ ಹೇಳಿ ನೀವು ಮಾರಾಟ ಮಾಡಿದ್ರೆ ಹೆಂಗಿರ್ತದ ಅಂತ. ಇದು ಮುಖ್ಯ ವಿಷಯ ಸರ್, ನಾನು ನಿಮ್ಗೆ ಹೇಳಬೇಕಾಗಿತ್ತು. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಬಾಲ್ಗೊಂಡ್ ಸರ್ ಅವರು, ಅವರೊಂದು ಜಮೀನಲ್ಲಿ ಸ್ವಲ್ಪ ಲೀಸ್ ಹಾಕೊಂಡು ಅವ್ರ ಜಮೀನಿನಲ್ಲಿ ಈಗ ನಾವು ಈರುಳ್ಳಿ ಶೇಖರಣೆ ಮತ್ತು ವಿಂಗಡಣೆ ಘಟನೆ ಮಾಡ್ತಾ ಇದ್ದೇವೆ ಸರ್. ಅದಕ್ಕೆ ಗೌರ್ಮೆಂಟ್ ದವರು ಅಮೌಂಟ್ ಕೊಟ್ಟಿದ್ದಾರೆ ಸರ್.

ಇದುವರೆಗೆ ಶ್ರೀಮಂತ್ ಡೊಂಗರ್ಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಕೇಳೋಣ ಮತ್ತೊಮ್ಮೆ ನಿತ್ಯ ಮೇಘ.